ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳುವಿರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಪೋಸ್ಟ್ನಲ್ಲಿ ಬಹಳ ಯಶಸ್ವಿಯಾಗಿ ಕೃಷಿಗೆ ಬೇಕಾದಂತಹ ಮುಖ್ಯ ಒಂದು ಪರಿಕರ ಬಿತ್ತನೆ ಬೀಜದ ಉತ್ಪಾದನೆಯಲ್ಲಿ ಹಾಗೂ ಮಾರಾಟದಲ್ಲಿ ತೊಡಗಿರುವಂತಹ ಕಾಳಪ್ಪ ಅವರು. ಕಾಳಪ್ಪ ಅವ್ರಿಗೆ ಈಗ 48 ವರ್ಷ ಇರುವಂತಹ ಸುಮಾರು 4.5 ಎಕರೆ ಪ್ರದೇಶದಲ್ಲಿ 100+ ಬೇರೆ ಬೇರೆ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನು ಅವರು ಬೆಳೆದು ಅದನ್ನು ಅಗತ್ಯ ಇರೋವಂಥವ್ರಿಗೆ ಪೂರೈಸ್ತಾ ಇದ್ದಾರೆ. ಮುಖ್ಯವಾಗಿ ಬಿತ್ತನೆ ಬೀಜಗಳ ಉತ್ಪಾದನೆಯಲ್ಲೇ ಅವರು ತೊಡಗಿದ್ದಾರೆ. ನಿಮ್ಗೆ ಏನಂತ ಕರೀತಾರೆ ಕಾಳಪ್ಪ ಅವರೇ? ಏನಾದರೂ ಬಿತ್ತನೆ ಬೀಜದ ಕಾಳಪ್ಪ ಅಂತ ಏನಾದ್ರು ಕರೀತಾರಾ? ಕರೀತಾ ಇದ್ದಾರೆ ಸರ್. ಏನಂತ ಕರೀತಾರೆ? ಅಡ್ಡೆಸರ್ ಏನಿದೆ? ಅಡ್ಡೆಸರ್ ಏನಿಲ್ಲ, ಒಟ್ಟಿನಲ್ಲಿ ಕಾಳಪ್ಪ ಅಂದರೆ ಬೀಜದ ಕಾಳಪ್ಪ ಅಂತಲೇ. ಬೀಜದ ಕಾಳಪ್ಪ ಅಂತಲೇ ನೀವು ಫೇಮಸ್ ಆಗಿದ್ದಿರೋದು. ಏನು ವಿದ್ಯಾಭ್ಯಾಸ ಮಾಡಿದ್ರಿ ಕಾಳಪ್ಪ ನೀವು? ಸರ್, ನಮ್ಮದು SSLC ಫೇಲ್ ಆಗಿದೆ. ಆಮೇಲೆ ಓದದ್ಬಿಟ್ಟು ವ್ಯವಸಾಯದ ಕಡೆಗೆ ಗಮನ ಕೊಟ್ಟೋ. ಈಗ ನಿಮ್ಮ ತಂದೆ ಸಣ್ಣ ಕಾಳಪ್ಪ ಅವರು ಕೃಷಿಕರೇ ಆಗಿದ್ರು ಸರ್. ನೀವು 4 ಜನ ಅಣ್ಣ ತಮ್ಮಂದ್ರು? 4 ಜನ ಅಣ್ಣ ತಮ್ಮಂದಿರು. ಅವರೆಲ್ಲ ಏನೆಲ್ಲ ಮಾಡ್ತಿದ್ದಾರೆ? ನಮ್ಮ ಅಣ್ಣ ಒಬ್ಬರು ಅಡಿಕೆ ತೋಟ ಮಾಡಿಕೊಂಡು ತೆಂಗು ಅಡಿಕೆ ಮತ್ತು ತೋಟಗಾರಿಕೆ ಬೆಳೆ ಮಾಡಿದ್ದಾರೆ. ಇನ್ನು ಒಬ್ಬ ನಮ್ಮ ಅಣ್ಣ ಒಬ್ಬರು ಮಾಮೂಲಿ ತರಕಾರಿಯನ್ನು ಬೆಳೆದು ಮಾರಾಟ ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ತಮ್ಮ ಒಬ್ಬರು ಇನ್ನು ಹೊಗೆಸೊ ಬುಟ್ಟಿಲ್ಲ, ಅವರು ತೋಟಗಾರಿಕೆ ಬೆಳೆಗೆ ಬಂದವ್ರು, ಈಗಲೂ ವಿತ್ತಿತ್ತಿಗೆ ಬಂದವ್ರೆ. ಇನ್ನೂ ಹೊಗೆಸೊಪ್ಪಿನ ಮೇಲೆ ಮೂಡ್ ಹೋಗಿಲ್ಲ ಇನ್ನೂ. ಅಂದರೆ ಮೂಲತಃ ನಿಮಗೆ ಹೆಚ್ಚು ಆದಾಯ ಬರ್ತಿತ್ತು ಅನ್ನೋ ಕಾರಣಕ್ಕೆ ನಿಮ್ಮ ತಂದೆ ಕಾಲದಿಂದ ನೀವು ಹೊಗೆ ಸೊಪ್ಪು ಬೆಳೀತಾ ಇದ್ದವು? ಹೌದು ಸರ್, ಹೊಗೆ ಸೊಪ್ಪು ಅದರಿಂದನೇ ಮಾಡ್ತಾ ಇದ್ದು. 2005 ನೀವು ಹೊಗೆ ಸೊಪ್ಪನ್ನೇ ಬೆಳೀತಾ ಇದ್ರಿ. ಆಮೇಲೆ ಹೀಗೆ ಬದಲಾಗಬೇಕು ಅನ್ನೋದಕ್ಕೆ ಏನು ಪ್ರೇರಣೆ, ಏನು ಸಂದರ್ಭ ಬಂತು? ಸರ್, ಈಗ ನಾವು 2005 ತನಕ ಹೊಗೆ ಸೊಪ್ಪು ಬೆಳ್ಕೊಂಡು ಬಂದು ಆವಾಗ ಆದಾಯ ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು ಹೊಗೆ ಸೊಪ್ಪಲ್ಲಿ. ಮತ್ತೆ ಭೂಮಿಯ ಒಂದು ಫಲವತ್ತತೆಯನ್ನು ಹೊಗೆ ಸೊಪ್ಪು ಹಾಕಿದ್ರೆ ಮತ್ತೆ ಅತಿ ಹೆಚ್ಚಾಗಿ ಗೊಬ್ಬರ ಮತ್ತೆ ಔಷಧಿ ಹೊಡೆಯೋ ಕಾರಣದಿಂದ ಭೂಮಿ ಫಲವತ್ತತೆ ಕಮ್ಮಿ ಆಗ್ತಾ ಇರ್ತದೆ. ಭೂಮಿ ಫಲವತ್ತತೆ ಕಮ್ಮಿ ಆದಾಗ ಬರ್ತಾ ಅದರ ಫಲವತ್ತತೆ ಕಮ್ಮಿ ಮಾಡ್ಕೊಂಡು ಇಳುವರಿ ಕಮ್ಮಿ ಆಗ್ತಾ ಇರ್ತದೆ. ಮತ್ತೆ ಕ್ವಾಲಿಟಿ ಸೊಪ್ಪರಲ್ಲ, ಮತ್ತೆ ಏರುಪೇರು ಆಗೋದು, ಅದರಿಂದ ಆದಾಯ ಕುಂಠಿತ ಆಗ್ತಾ ಬರ್ತು. ಆದಾಯ ಕುಂಠಿತ ಆಗ್ತಾ ಬಂತಾ ಇದ್ದಾಗ ಅದಕ್ಕೆ ನಮ್ಗೆ ಲಾಸ್ ಬರೋಕಾಯ್ತು. ಈಗ ನಾವು 1 ಲಕ್ಷ ನಾವು ಖರ್ಚು ಮಾಡಿದ್ರೆ ಅದ್ರಲ್ಲಿ ಬರ್ತಿದೆ 50,000 ರೂಪಾಯಿ ಲಾಭ. 50,000 ರೂಪಾಯಿ ನಮ್ಮ ಕೈಯಿಂದ ಹಾಕಬೇಕಾಗಿತ್ತು. ಆ ಕಾರಣದಿಂದ ನಾವೇನು ಮಾಡ್ದೆ, ಈ ಹೊಗೆ ಸೊಪ್ಪು ಸ್ವಲ್ಪ ಇವಾಗ ಕುಂಠಿತ ಆಯಿತು, ಮತ್ತು ನಮ್ಮ ಭೂಮಿನೂ ಫಲವತ್ತತೆ ಕಮ್ಮಿ ಆಗ್ತಾ ಇದೆ, ನಮ್ಮಿಂದ ಭೂಮಿ ಹಾಳು ಮಾಡಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಹೊಗೆ ಸೊಪ್ಪು ಬಿಟ್ಬಿಟ್ಟೋ. ಹೊಗೆ ಸೊಪ್ಪು ಬಿಟ್ಟು ಆ ನಂತರ ನಾವು ಬೇರೆ ಬೆಳೆ ಹುಡ್ಕಾಡ್ತಾ ಇದ್ದೋ, ಹುಡ್ಕಾಡ್ತಲ್ಲಿದ್ದೋ. ಅಲ್ಲಿ ತನಕ ಮತ್ತೆ ಅರ್ಗು ಮಾಡ್ದು, ವಿನಿಲಾ ಮಾಡ್ದು, ಮತ್ತೆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳೆದೋ. ಅದರಲ್ಲಿ ಎಲ್ಲ ಲಾಸ್ ಆಗ್ತು. ಅದರಲ್ಲಿ ನಮಗೆ ಸರಿಯಾದ ಒಂದು ನಿಖರವಾದ ಬೆಲೆ ಸಿಗ್ತಾನೆ, ಅದರಲ್ಲೂ ಲಾಸ್ ಆದ, ಅದನ್ನು ಬೇಡ ಅಂತ ಬಿಟ್ಟು ಅಷ್ಟೊತ್ತಿಗೆ ನಮ್ಗೆ 2011 ನಮ್ಮ ಸಹಜ ಸಮೃದ್ಧದವರು ಬಂದು ಭೇಟಿ ಮಾಡಿದ್ರು. ಭೇಟಿ ಮಾಡಿದಾಗ ಅವರು ಹೇಳಿ ನಮ್ಮ ದೇಸಿ ಬೀಜನ ಬೆಳೆದು ನಮಗೆ ಕೊಡಿ ಅಂತ ಕೇಳಿದಾಗ ಅದಕ್ಕೆ ನಾವು ಒಪ್ಪಿ ಅದನ್ನು ನಾವು ಬೆಳೆಯೋಕ್ಕೆ ಶುರು ಮಾಡಿದೋ. ಅಂದರೆ ಅಲ್ಲಿ ತನಕ ಈ ರೀತಿ ಹೊಗೆ ಸೊಪ್ಪನ್ನ ನೀವು ಬೆಳೀತಾ ಇದ್ದಿದ್ರಿಂದ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗಿತ್ತು. ಏಕಾಏಕಿ ಈ ರೀತಿಯ ಒಂದು ದೇಸಿ ತಳಿಗಳ ಬಿತ್ತನೆಯನ್ನ ನೀವು ಮಾಡಿಕೊಡಿ ಅಂತ ಅವ್ರು ಹೇಳಿದ್ರು? ಹೇಗೆ ಭೂಮಿಯನ್ನ ಹೇಗೆ ಸಿದ್ಧಗೊಳಿಸಿದ್ರಿ? ಯಾವ ರೀತಿ ಬದಲಾವಣೆಗಳನ್ನ ನಿಮ್ಮ ಕೃಷಿ ಭೂಮಿಯಲ್ಲಿ ತಂದ್ರಿ ನೀವು? ಅದೇ, ಈಗ ಅವರು ನಮ್ಗೊಂದು ಟ್ರೈನಿಂಗ್ ಕೊಟ್ರು, ನಮ್ಮೂರಿನಲ್ಲೂ ಟ್ರೈನಿಂಗ್ ಕೊಟ್ಟರು, ಮತ್ತೆ ಮೈಸೂರಲ್ಲೂ ಟ್ರೈನಿಂಗ್ ಕೊಟ್ಟರು. ನಮ್ಮ ರೈತರುಗಳೆಲ್ಲ ಸೇರಿಸ್ಕೊಂಡು ಅದನ್ನು ಭೂಮಿನ ಫಲವತ್ತತೆ ಯಾವ ರೀತಿ ಮಾಡಿಕೊಂಡು ನಾವು ಸಾವಯವ ಕೃಷಿ ಮಾಡಬೇಕು ಅಂತ ಅಂದ್ಬಿಟ್ಟು ಅದರಲ್ಲಿ ಅವರು ಟ್ರೈನಿಂಗ್ ಕೊಟ್ಟಾಗ ನಮಗೆ ದ್ವಿದಳ ಧಾನ್ಯಗಳು ಹಾಕ್ಸಿದ್ರು ಫಸ್ಟು. ಈ 9 ಥರದ ಏನು ದ್ವಿದಳ ಧಾನ್ಯಗಳು ಬರ್ತದೆ, 9 ಥರ ದ್ವಿದಳ ಧಾನ್ಯಗಳನ್ನು ನಮ್ಮ ಭೂಮಿಗೆ ಹಾಕ್ಸಿ ಅದನ್ನು 45-55 ದಿನಗಂಟ ಅದು ಬಿಟ್ಟು ಅದನ್ನು ಮಲ್ಚಿಂಗ್ ಮಾಡೋದು. ಅದನ್ನು ಭೂಮಿಗೆ 55 ದಿನ ಆದಮೇಲೆ ಮಲ್ಚಿಂಗ್ ಮಾಡಿ ಅದನ್ನು ಭೂಮಿಗೆ ಸೇರಿಸ್ಬಿಡ್ತೀವಲ್ಲ, ಹಸು ಹಸರಲೆ ಗೊಬ್ಬರ ಟೈಪು. ಆವಾಗ ಅದು ಮತ್ತೆ 2ನೇ ಸರಿಗೂ ನಾವೇನು ಮಾಡೋದು, ತಿರ್ಗಾ ಮತ್ತೆ ದ್ವಿದಳ ಧಾನ್ಯಗಳು ಹಾಕೋದು, ಸಾಲ್ ಮಾಡಿ ದ್ವಿದಳ ಧಾನ್ಯಗಳು ಹಾಕಿ ಅದನ್ನು ನಮ್ಮ ಮನೆ ಬಳಕೆಗೆ ತಗೊಳ್ಳೋದು. ಅದರ ಎಲೆಯೆಲ್ಲ ಅಲ್ಲೇ ಉದುರಬೇಕು, ಅದ್ರ ಬಂದಂಥ ಕಾಳುಗಳನ್ನು ನಮ್ಮ ಮನೆಗೆ ಉಪಯೋಗಿಸ್ಕೋಬೋದು. ಈ ರೀತಿ ಮಾಡಿ ಫಲವತ್ತತೆನ ಇದನ್ನು ಮಾಡ್ದು. ಮತ್ತೆ ಜೀವಾಮೃತ ಮಾಡಿ ಅಂತ ಹೇಳಿದ್ರು, ಜೀವಾಮೃತನೂ ಕೊಟ್ಕೊಂಡು ಆ ಭೂಮಿನ 2011 2015 ನಾವು ಫಲವತ್ತತೆನೆ ಮಾಡಿದ್ದು, ಮಣ್ಣನ್ನ ಹದಗೊಳಿಸಿದ್ದು.

ನಾವು ಬೀಜ ಮಾಡೋದ್ರಲ್ಲಿ ಉದ್ದೇಶನೇ ಅದು. ತಳಿಯನ್ನು ಒಂದು ತಳಿನು ಈ ಸರಿ ನಾವು ಹಾಕಿದ್ರೆ ಮುಂದೊಂದು ತಳಿಗೆ ಎರಡನೇ ಅದು ಒಟ್ಟಿಗೆ ಚೇಂಜ್ ಆಗ್ಬಿಡುತ್ತೆ. ಇವತ್ತು ನಾವೊಂದು ಕಿರಣ್ ಅಂತ ಒಂದು ಬದನೆ ಬರುತ್ತೆ, ಒಂದಡಿ ಉದ್ದ ಬರುತ್ತೆ, ಒಂದು ಕಾಯಿ ಹೆಚ್ಚು ಕಮ್ಮಿ ಒಂದು 300-350 ಗ್ರಾಮ್ ಬರುತ್ತೆ. ಆ ಕಾಯಿನ ನಾವು ಈ ತಳಿಲಿ ಅದ್ರ ಜೊತೆಗೆ ಇನ್ನೊಂದು ಯಾವ್ದಾದ್ರು ಹೀರೆಂಗಿರೆ ಬದನೆನೋ ಇಲ್ಲ ಮೈಸೂರು ಬದನೆನೋ ಇಲ್ಲ ವೈಟ್ ಬದನೆನೋ ಇಲ್ಲ ಮಟ್ಟಿಗುಳ್ಳನ ಯಾವ್ದಾದ್ರು ಅದ್ರ ಜೊತೆಲಿ ಹಾಕ್ಬಿಟ್ರೆ ಮುಂದಿನ ಮೂರನೇ ಬೆಳೆಗೆ ನೆಕ್ಸ್ಟ್ ಬೆಳೆಗಲ್ಲ ಮೂರನೇ ಬೆಳೆಗೆ ಆ ಕಲರೇ ಚೇಂಜ್ ಆಗುತ್ತೆ. ಅಂದ್ರೆ ಆ ತಳಿ ಶುದ್ಧತೆಯನ್ನ ಕಾಪಾಡಲೇಬೇಕು ನೀವು. ಹೌದು ಸರ್, ತಳಿ ಈಗ ಬೀಜ ಮಾಡೋದೇ ಉದ್ದೇಶನೇ. ತಳಿ ಶುದ್ಧತೆ ಕಾಪಾಡಲಿಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಈಗ ನಮ್ಮ ಹತ್ರ ಬೀಜ ತಗೊಂಡು ನಮ್ಮ ಕಂಪ್ನಿಯಾಗಿ ಬೀಜ ಕೊಡ್ತಾ ಇದೀವಿ, ಅವ್ರು ತಗೊಂಡು ಅವ್ರ ಮೂರನೇ ಬೇಚ ಅವ್ರು ಹಾಕ್ದಾಗ ತಳಿ ಚೇಂಜ್ ಆಯ್ತು ಅಂತಂದ್ರೆ ಕಂಪ್ನಿಗೆ ಕೆಟ್ಟ ಹೆಸರಾಗುತ್ತೆ. ಈಗ ನೀವು ಈ ರೀತಿ ತಳಿ ಶುದ್ಧತೆಯನ್ನ ಕಾಪಾಡಿಕೊಂಡು ಬಿತ್ತನೆ ಬೀಜಗಳನ್ನ ಪೂರೈಕೆ ಮಾಡ್ತೀರಿ, ಹಾಗೆ ಉತ್ಪಾದನೆ ಆದಂತಹ ಬಿತ್ತನೆ ಬೀಜಗಳನ್ನ ನಿಮ್ಮ ಮುಂದಿನ ಕೆಲಸಗಳಿಗೆ ಅಂದ್ರೆ ಮುಂದಿನ ಉತ್ಪಾದನೆಗೂ ನೀವು ಇಟ್ಕೊಳ್ತೀರಿ? ಇಟ್ಕೋತೀವಿ ಸರ್. ಅದನ್ನ ಎಷ್ಟು ವರ್ಷ ಹಳೆಯ ಬೀಜಗಳು ನಿಮಗೆ ಮೊದಲನೇ ಸಾಲಿ ಬಂದಾಗ ಅವರು ತಂದುಕೊಟ್ರು ಅಥವಾ ನೀವು ಪಡ್ಕೊಂಡ್ರಿ? ಸರ್, ನಾನು ಸುಮಾರು ಒಂದು 50 ವೆರೈಟಿ ಬೀಜನ ಅವ್ರ ಹತ್ರ ಪಡ್ಕೊಂಡಿದ್ದು. ಹಳೆ ಬೀಜಗಳು ಅದು ಏನು ನಮ್ಗೇನು ಅವ್ರು ಕೆ ಜಿ ಲೆಕ್ಕ ಕೊಟ್ಟಿಲ್ಲ. ಒಂದು ಬೀಜ, ಎರಡು ಬೀಜ, ತಪ್ಪು 5 ಬೀಜ ಲಾಸ್ಟ್ ಅಷ್ಟೇ ಕೊಟ್ಟಿರೋದು. ಅದನ್ನ ಅವ್ರು ಏನ್ ಹೇಳ್ತಾರೆ, ಈಗ ಒಂದು 5 ಬೀಜ ಕೊಟ್ಬಿಟ್ಟು ಇದು ಮುಂದಿನ ಒಂದು 3 ತಿಂಗಳಲ್ಲಿ 3-4-6 ತಿಂಗಳಲ್ಲಿ ನನ್ಗೆ ಇಷ್ಟು ಬೀಜ ಬೀಜ ಬೇಕು ಅಂತ ಹೇಳಿ. ಎಷ್ಟು ಕೊಡ್ತೀರಿ ನೀವು? 3 ಬೀಜ ಅದೇ 5 ಬೀಜ ಕೊಟ್ರೆ ಮುಂದಿನ ಮುಂದಿನ ವರ್ಷಕ್ಕೆ ಅದನ್ನ 1 ಕೆಜಿ ಮಾಡ್ಬೇಕು. 1 ಕೆಜಿ ಮಾಡಿ ಕೊಡ್ಬೇಕು. ಹೆಚ್ಚಿಗೆ ಆಗಿದ್ ನಿಮ್ಮ ಹತ್ರ ನಮ್ಮ ಹತ್ರ ಉಳಿತದೆ. ನೀವು ಎಷ್ಟು ಉತ್ಪಾದನೆ ಮಾಡಿದ್ರಿ ಆ ತರದ ಒಂದು ಉದಾಹರಣೆ? ಯಾವ್ದಾರು ಉದಾಹರಣೆಗೆ ನಾನು ಒಂದು ಒಂದು ಬೀನ್ಸ್ ಕಾಳನ್ನ ಗ್ರೀನ್ ಕಲರ್ ಬರುತ್ತೆ, ಕಾಮನ್ ಬಿಲ್ ಕಲರ್ ಬರುತ್ತೆ, ಒಂದು 7 ತರ ಕಾಮನ್ ಬಿಲ್ ಏನ್ ಬರುತ್ತೆ ಆ ರೀತಿದ ಒಂದು ಬೀನ್ಸ್ ರೆಡಿ ಮಾಡಿದೀನಿ ಈಗ ನಾನು. ಅದರಲ್ಲಿ ನಮಗೆ ಸಿಕ್ಕಿದ್ದು 1 ಕಾಳು 2 ಕಾಳು 3 ಕಾಳು ಸಿಕ್ಕಿದ್ದು ಅಷ್ಟೇ. 7 ಕಲರ್ವೆ, 7 ತರ ಕಲರ್ ನಾನು ಇವತ್ತು ಟೋಟಲ್ಗೆ 10-10 ಕೆಜಿ ಮಾಡಿದ್ದೀನಿ. ನನಗೆ ಸಿಕ್ಕ 1 ವರ್ಷ ಆಗಿದೆ. 10-10 ಕೆಜಿ ಮಾಡಿದೀರಿ? 10-10 ಕೆಜಿ ಒಂದು ಬೀಜ ನಿಮ್ ಕೈಗೆ ಸಿಕ್ಕಿದ್ದು? ಹೌದು. ಅದೀಗ 10 ಕೆಜಿ ಆಗಿದೆ. 10 ಕೆಜಿ ಆಗಿದೆ. ಎಷ್ಟು ಬೆಳೆಗಳಾಯ್ತು? 5 ಬೆಳೆ ತೆಗ್ದಿದ್ದೀನಿ. 5 ಬೆಳೆನಲ್ಲಿ ಅದು 10 ಕೆಜಿ ಆಯ್ತು. 10 ಕೆಜಿ ಮಾಡಿದ್ದೀನಿ, ಅದನ್ನೇ ಮಾಡಿ. ಈಗ ಇವತ್ತು ಒಂದು ಬೀಜ ಅಲ್ಲಿ ನೆಟ್ಟರೆ ಅದರಲ್ಲಿ ಮಿನಿಮಮ್ಮು ನಮಗೆ ಒಂದು 50-50 ಗ್ರಾಮ್ ಬೀಜ ಕೊಡುತ್ತೆ. 100-150 ಬೀಜ ಕೊಡುತ್ತೆ ಅದು ಒಂದು ಗಿಡ. ಅದನ್ನ ಆ ರೀತಿ ಕಾಪಾಡ್ಕೋಬೇಕು. ಆ ನಂತರ ಅದನ್ನ 100 ಬೀಜ ನಾವು ಬೇರೆ ಕಡೆಗೆ ಹಾಕಿದಾಗ ಅದರಿಂದ ಒಂದು 3-4 ಕೆಜಿ ಬರುತ್ತೆ. ಹಾಗೆಂದ್ರೆ ಬೀನ್ಸು ಯಾಕಷ್ಟು ಜಲ್ದಿ ಅಷ್ಟು ಮಾಡೋಕ್ಕಾಯ್ತು ಅಂತ ಅಂದ್ರೆ ಅದು 2.5 ತಿಂಗಳಿಗೆ ಬರುತ್ತೆ. ಹೌದು ಹೌದು. ಅದರಿಂದ ನಮ್ಗೆ ಜಾಸ್ತಿ ಮಾಡೋಕ್ಕಾಗಿದ್ದು 4 ಬೆಳೆ ಮಾಡಿದ್ವಿ. ಈಗ ಕೆಲವೊಂದು ತಳಿಗಳು ನಶಿಸಿ ಹೋಗಿದೆ ಅಂತಾನೆ ಹೇಳಬೇಕು. ಹೌದು, ನಶಿಸಿ ಹೋಗಿದೆ ಸರ್. ಸಾಕಷ್ಟು ಹಳೆಯ ತಳಿಗಳಿದ್ವು ಮತ್ತೆ ಕೆಲವೊಂದು ಕಾಲಕ್ಕೆ ಸೀಮಿತವಾಗಿ ಬೆಳೆಯುವಂತಹ ತಳಿಗಳು ಇದ್ವು. ಹೌದು. ನೀವು ಸಹ ಅದನ್ನೆಲ್ಲ ಗಣನೆಗೆ ತಗೊಳ್ತೀರಾ? ನೀವು ಹೇಳಿದ್ರಿ ಈ ಒಂದು ಬದನೆಕಾಯಿ ಈ ರೀತಿಯ ಒಂದು ಸೈಜ್ದು ಇದೆ ಅಂತ, ಅದು ಅದು ವರ್ಷದ ಎಲ್ಲ ಕಾಲದಲ್ಲೂ ಬೆಳೆಯುವಂತ ಸರ್? ಯಾವ ಒಂದು ಬದನೆ ಟೊಮೊಟೊ ಮೆಣಸಿನ ಗಿಡ 365 ದಿನ ಕಾಯಿ ಕೊಡುತ್ತೆ ನಮ್ಮ ನಾಟಿ ತರಕಾರಿಲಿ, ಮತ್ತೆ ಅದು 2-3 ವರ್ಷ ತನಕ ಬರುತ್ತೆ. ಅದಕ್ಕೆ ಕರೆಕ್ಟ್ ಆಗಿ ಕಾಪಾಡ್ಕೊ ಬಂದ್ಬಿಟ್ರೆ ಒಂದ್ಸರಿ ಬದನೆ ಗಿಡ ನೆಟ್ರೆ ನಮ್ಮ ನಾಟಿನ ಅದು 2-3 ವರ್ಷ ತನಕ ಬರುತ್ತೆ. ನಿಮ್ದು ಟ್ರೈನಿಂಗ್ ಆಯ್ತು, ಈ ಬಗ್ಗೆ ಎಲ್ಲ ಒಂದಿಷ್ಟು ತಿಳುವಳಿಕೆ ಆಯ್ತು, ಬೀಜ ಕೊಟ್ರು, ಮೊದಲನೇ ಸಲ ಇದೆಲ್ಲ ನೀವು ಕೊಟ್ರಲ್ಲ ವಾಪಸ್ಸು. ಹೌದು. ಒಂದು ಬೀಜ ಕೊಟ್ಟವ್ರಿಗೆ 100 ಬೀಜ ಅಥವಾ 1 ಕೆಜಿ ತಗೊಂಡೋಗಿ ಕೊಟ್ಟವ್ರಿಗೆ ಆಗ ಆರ್ಥಿಕ ಪರಿಸ್ಥಿತಿ ಹೇಗೆ ಸ್ವಲ್ಪ ಬದಲಾಯ್ತಾ? ನಿಮಗೆ ಬದಲಾಯ್ತು ಸರ್. ಅವಾಗ ನಿಮ್ಗೆ ಸ್ವಲ್ಪ ದುಡ್ಡು ಬಂತು? ಬಂತು ಬಂತು. ಕಾಸು ನೋಡಿದ್ರಿ? ಕಾಸು ಆವಾಗ್ಲಿಂದನೇ ಸ್ಟಾರ್ಟ್ ಮಾಡಿದ್ದು ಕಾಸು ನೋಡಕ್ಕೆ. ಒಂದ್ಸಲ ಕಾಸು ನೋಡಾಯ್ತು, ಅದು ಎರಡನೇ ಸಲ ಮೂರನೇ ಸಲ ಅಂತಲ್ಲಿ ಇದು ಗುಣಮಟ್ಟವನ್ನ ಕಾಪಾಡ್ಕೊಳ್ತಾನೆ ಬರಬೇಕು ನೀವು. ಹೌದು ಸರ್, ಗುಣಮಟ್ಟನೇ ಮುಖ್ಯವಾಗಿ ಕಾಪಾಡ್ಬೇಕಾಗಿರೋದೇ ನಾವು ಗುಣಮಟ್ಟನೇ. ಗುಣಮಟ್ಟ ಕಾಪಾಡಿದ್ರೆ ಮಾತ್ರ ನಮ್ಮ ಬೀಜಕ್ಕೆ ವ್ಯಾಲ್ಯೂ ಇರೋದು. ಈ ಹೇಳಿ, ಗುಣಮಟ್ಟ ಕಾಪಾಡಬೇಕಾದ್ರೆ ಏನೆಲ್ಲ ಅಂಶಗಳ ಬಗ್ಗೆ ಗಮನ ಕೊಡು? ಗುಣಮಟ್ಟ ಕಾಪಾಡಬೇಕಾದ್ರೆ ಏನೆಲ್ಲ ಅಂಶಗಳು ಅಂತ ಅಂದ್ರೆ, ಈಗ ಒಂದು ಗಿಡನ ನಾವು ಇವತ್ತು ಇಲ್ಲಿ ಒಂದು 100 ಗಿಡ ಬದನೆ ಗಿಡ ನೆಟ್ಟಿರ್ತೀವಿ. 100 ಗಿಡ ಬದನೆ ಗಿಡಕ್ಕೆ ಸುಮಾರು ರೋಗಗಳು ಬರ್ತಾ ಇರ್ತವೆ. ಮುರ್ಜು ರೋಗ ಬರುತ್ತೆ, ತರಗ ರೋಗ ಬರುತ್ತೆ, ಮತ್ತೆ ಬೇರ್ಗಂಟು ಬರುತ್ತೆ. ಇದೆಲ್ಲಾನು ನಾವು ಕಾಪಾಡ್ಕೋಬೇಕು. ಆ ಕಾಪಾಡ್ಕೋಬೇಕು ಅಂತ ಅಂದ್ರೆ ನಾವು ಹೋಗ್ಬಿಟ್ಟು ಕೆಮಿಕಲ್ ಔಷಧಿ ತಂದು ಹೊಡೆಯೋದಲ್ಲ. ನಮ್ಮಲ್ಲಿರುವಂತ ಔಷಧಿನ ನಮ್ಮಲ್ಲಿ ಸಿಗುವಂತ ಗಿಡಗಳೇ ನಮ್ಮ ಭೂಮಿಲಿ ಕಳೆ ಗಿಡ ಅಂತ ಏನು ಹುಟ್ಟತಾ ಇರ್ತದೆ ಆ ಗಿಡಗಳನ್ನೇ ನಾವು ಔಷಧಿ ಮಾಡಿಕೊಂಡು. ಕೆಲವೊಂದು ಉದಾಹರಣೆ ಹೇಳ್ಬೋದಾ? ಉದಾಹರಣೆ ಹೇಳ್ತೀನಿ ಅದಕ್ಕೆ. ಅದರಲ್ಲಿ ಈಗ ಕಳೆ ಗಿಡಗಳು ಅಂತ ಅಂದ್ರೆ ನಮ್ಮಲ್ಲಿರುವಂತದ್ದು ಈಗ ನಾಯಿ ತುಳಸಿ ಅಂತ ಹೇಳ್ತೀವಿ, ತುಂಬೆ ಸೊಪ್ಪು, ಬೇವಿನ ಸೊಪ್ಪು, ಕಾಡು ದೊಡ್ಡಪತ್ರೆ, ಮತ್ತೆ ಕಾಡು ಗಾಳಿ ಸೊಪ್ಪು, ಮತ್ತೆ ಲಕ್ಕಿ ಸೊಪ್ಪು, ಇಂಥ ಸೊಪ್ಪುಗಳನ್ನು ಒಂದು ಐದಾರು ತರ, ಮತ್ತೆ ಇದು ತಂಗಣಿ ಸೊಪ್ಪು ಈ ರೀತಿ ಇದೆ. ಮತ್ತೆ ಕಾಡು ತುಳಸಿ ಬರುತ್ತೆ, ಕಾಡು ತುಳಸಿ ನಾಯಿ ತುಳಸಿ ಇವೆಲ್ಲ ಬರುತ್ತೆ, ಅವೆಲ್ಲ ಸೊಪ್ಪುಗಳನ್ನು ನಮ್ಮಲ್ಲಿ ಇರುವಂಥದ್ದು. ಮತ್ತೆ ಮೂಗ್ ಬಟ್ನಾಳ ಅಂತ ಬರುತ್ತೆ ನಮ್ಮ ಭೂಮಿಲಿ, ಮತ್ತೆ ನೆಲನಲ್ಲಿ ಅಂತ ಬರುತ್ತೆ. ಈ ಸೊಪ್ಪುಗಳೆಲ್ಲನು ಕತ್ತರಿಸಿ ನಮ್ಮ ನಾಟಿ ಹಸು ಗೋಮೂತ್ರ ಇದೆಯಲ್ಲ, ಗೋಮೂತ್ರದೊಳಿಕ್ ಹಾಕ್ಕೊಂಡು ಅದಕ್ಕೆ ಅರ್ಶನದ ಪುಡಿ, ನಮ್ಮ ನಾಟಿ ಅರ್ಶನ ಜಜ್ಜಿಬಿಟ್ಟು ಹಾಕೋದು, ಸ್ವಲ್ಪ ಶುಂಠಿ ಹಾಕೋದು, ಹಸಿರು ಮೆಣಸಿನ್ಕಾಯಿ ಹಾಕೋದು, ಇಷ್ಟೆಲ್ಲನ ಹಾಕಿ ಒಂದು 25 ದಿನ ಅದನ್ನು ಗೋಮೂತ್ರದಲ್ಲಿ ಹಾಕಿ ಇಟ್ಬಿಟ್ಟು ಆನಂತರ ಅದನ್ನು ಫಿಲ್ಟರ್ ಮಾಡಿಕೊಂಡು ಒಂದು 15 ಲೀಟರ್ ನೀರು ಹಾಕ್ಕೊಂಡು 1 ಲೀಟರ್ನದ ಔಷಧಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೊಂಡು ಹೋಯ್ತು ಅಂದರೆ ಗಂಟು ಮತ್ತು ಬೇರ್ಗಂಟು ರೋಗ ಹೋಗುತ್ತೆ, ಮತ್ತು ಮುರ್ಜು ರೋಗ ಹೋಗುತ್ತೆ, ಮತ್ತು ತರಗುಮಾರಿ ಹೋಗುತ್ತೆ, ಗಿಡ ಡೆವಲಪ್ಮೆಂಟ್ ಆಗಿ ಗುಣಮಟ್ಟವಾಗಿ ಬರುತ್ತೆ. ಗೊತ್ತಾಗುತ್ತೆ ನಿಮಗೆ, ಗೊತ್ತಾಗುತ್ತೆ ನಮಗೆ ರೋಗ. ಅದು ನಾವು ಗಿಡ ನೆಟ್ಟು 15 ದಿನಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು, ಅದು ಬರಲಿ ಬರ್ದನೆ ಹೋಗಲಿ ನಮಗೆ ರೋಗ ಬರ್ತದೆ, ರೋಗ ಬರೋ ಗಂಟ ನಾವು ಕಾಯ್ತಾ ಕೂತ್ಕೊಳ್ಳಲ್ಲ. ಗಿಡನ ಇವತ್ತು ನಾವು ಗಿಡ ನೆಡ್ತಾ ಇದ್ದೀವಿ, ಇನ್ನು 15 ದಿನಕ್ಕೆ ಕರೆಕ್ಟಾಗಿ ಅದಕ್ಕೆ ಒಂದು ಅದು ನೆಟ್ಟ ಒಂದು ವಾರಕ್ಕೆ ಗೊಬ್ಬರ ಕೊಡ್ತೀವಿ ಅದಕ್ಕೆ, ಅದು ನಾಟಿ ಹಸು ಗೊಬ್ಬರನ ರೆಡಿ ಮಾಡ್ಕೊಂಡಿರ್ತೀವಿ. ಫರ್ಟಿಲೈಜರ್ ಏನು ಕೆಲಸ ಮಾಡುತ್ತೆ ಆ ರೀತಿಯೇ ಮಾಡ್ಕೊಂಡಿರ್ತೀವಿ. ಅದನ್ನು ಸಸಿ ನೆಟ್ಟ ಒಂದು ವಾರಕ್ಕೆ ಗೊಬ್ಬರ ಕೊಡ್ತೀವಿ, 15 ದಿನಕ್ಕೆ ಒಂದು ಸ್ಪ್ರೇ ಕೊಡ್ತೀವಿ. ಸ್ಪ್ರೇ ಅಂದ್ರೆ ನಾವೇ ತಯಾರು ಮಾಡಿದಂತ ಔಷಧಿ. ಯಾಕೆಂದ್ರೆ ನಾನು ಇವತ್ತು ಮಾಡ್ತಾ ಇರೋ ವ್ಯವಸಾಯ ಅಂತ ಅಂದ್ರೆ ಶೂನ್ಯ ಬಂಡವಾಳದ್ದು, ಗೋ ಆಧಾರಿತ ಕೃಷಿ ಮತ್ತೆ ಶೂನ್ಯ ಬಂಡವಾಳ. ಅಲ್ಲಿ ಯಾವುದೇ ರೀತಿಯಾದ ವೆಚ್ಚ ಬರಬಾರ್ದು ನಮ್ಮ ಭೂಮಿಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಆ ರೀತಿ ನಾನು ಕೃಷಿ ಮಾಡ್ತಾ ಇರೋದು. ಈಗ 5 ದೇಸಿ ಹಸುಗಳು ನಿಮ್ಮನೇಲಿ ಇದೆ? 5 ಇದೆ. ಹಾಲಿನ ಉತ್ಪಾದನೆ ಎಷ್ಟಾಗುತ್ತೆ ಸರ್? 5 ಹಸುಗಳು ಇದ್ರೆ ಅದರಲ್ಲಿ ನಮ್ಮಲ್ಲಿ ಒಂದು ಗೀರ್ ಇದೆ, ಒಂದು ಮಲ್ನಾಡ್ ಗಿಡ್ಡ ಇದೆ, ಒಂದು ಹಳ್ಳಿ ಕಾರ್ ಇದೆ, ಒಂದು ನಾಟಿ ತಳಿ ಇದೆ, ಒಂದು ಇನ್ನೊಂದು. ಅವು ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಜಾತಿಗಳನ್ನ ಇದು ಮಾಡ್ಕೊಂಡಿದೀವಿ. ಒಂದು ಈಗ ನಮ್ಮ ಹತ್ರ ಇರೋದು ಒಂದು ಹಳ್ಳಿ ಕಾರ್ ಒಂದು 3 ಲೀಟರ್ ಹಾಲು ಕೊಡುತ್ತೆ. ಗೋಮೂತ್ರನ ಎಲ್ಲ ಸೇರಿಸಿ ಈ ರೀತಿಯ ಒಂದು ದ್ರಾವಣವನ್ನು ಇಟ್ಕೊಂಡಿರ್ತೀರಿ. ಹೌದು. ಗೊಬ್ಬರದ ಒಂದು ಅವಶ್ಯಕತೆ ಏನಿದೆ ಅದನ್ನು ಸಹ ನಿಮ್ಮ ರಾಸುಗಳಿಂದನೇ ಆಗ್ತಾ ಇದೆಯಾ? ಹೌದು ಸರ್, ಗೊಬ್ಬರ ಎಲ್ಲ ನಮ್ಮ ರಾಸುಗಳಿಂದನೇ. ಅದೇನ್ ಮಾಡ್ತಾ, ಗೊಬ್ಬರನ ಯಾವ ರೀತಿ ಮಾಡ್ಕೋಬೇಕು ಅಂತ ಅಂದ್ರೆ, ನಮ್ಮ ರೈತರುಗಳು ನಮ್ಮ ಏನು ಅದರಲ್ಲಿ ಇವತ್ತು ನಾಟಿ ಹಸು ಏನು ಬರುತ್ತೆ ಅದರಲ್ಲಿ ಗೋಮೂತ್ರ ಮತ್ತು ಇವತ್ತು 1 ಎಕರೆಗೆ ಮಿನಿಮಮ್ಮು ಎಲ್ಲ ಶಿಫಾರಸ್ತು ಮಾಡೋ ಲೆಕ್ಕಾಚಾರ ಹೋಯಿತು ಅಂತ ಅಂದರೆ 1 ಎಕರೆಗೆ 10-15 ಟನ್ ಗೊಬ್ಬರ ಕೊಡಿ ಅಂತ ಹೇಳ್ತಾರೆ. ಕೊಡುಗೆ ಗೊಬ್ಬರನ 1 ಎಕರೆಗೆ ನನ್ನ ಪ್ರಕಾರ 3 ಟನ್ ಗೊಬ್ಬರ ಸಾಕು ಸಾಕು ಸಾಕು 1 ವರ್ಷಕ್ಕೆ 3 ಟನ್ ಗೊಬ್ಬರ ಹೆಂಗೆ ಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ಅಂದರೆ, ಆ ಸಗಳಿನ ತಗೊಂಡೋಗಿ ತಿಪ್ಪೆಗೆ ಹಾಕ್ಬಾರ್ದು. ಅದನ್ನ ನಾವೇನ್ ಮಾಡ್ಬೇಕು ಅಂದ್ರೆ, ನಮ್ಮಲ್ಲಿ ಏನ್ ಗೋಮೂತ್ರ ಇದೆ, ಗೋಮೂತ್ರನೇ ಮುಖ್ಯವಾದ ಒಂದು ಅಂಶ ನಾಟಿ ಹಸುವಿನಲ್ಲಿ. ಆ ಗೋಮೂತ್ರ ಏನಿದೆ ಅದನ್ನ ನಾವೇನು, ಒಂದು ವಾರದ ಸಗಳಿ ಬರುತ್ತೆ, ಆ ಸಗಳಿನ ಒಂದು ತೊಟ್ಟಿ ಮಾಡಿಕೊಂಡು ಆ ಸಗಳಿ ಮತ್ತೆ ಗೋಮೂತ್ರ ಎರಡನ್ನು ಅದಕ್ಕೆ ಕಲಸಿ ಒಂದು ತೊಟ್ಟಿಗೆ ಹಾಕಿ ನಮ್ಮ ಏನ್ ಭೂಮಿ ಮಣ್ಣಿದೆ ಆ ಭೂಮಿ ಮಣ್ಣನ್ನ ಆ ತೊಟ್ಟಿಗೆ ಸ್ವಲ್ಪ ಹಾಕಿ ಒಂದು 10 ಕೆಜಿ ಮಣ್ಣನ್ನು ಹಾಕಿ ಅದನ್ನ ನಾವು ಕರಗಾಕ್ ಬಿಟ್ಬಿಟ್ಟು ಮತ್ತೆ ನಮ್ಮ ದ್ವಿದಳ ಧಾನ್ಯ ಪೌಡರ್ ಬರುತ್ತಲ್ಲ ಈಗ ವೇಸ್ಟೇಜ್ ಆಗಿ ಎಲ್ಲ ಹುಳ ಹಿಡ್ದು ಎಲ್ಲ ಹೋಗ್ತಾ ಇರ್ತದೆ ಅಂತ ಕಾಳುಗಳನ್ನೆಲ್ಲನೂ ಪೌಡರ್ ಮಾಡಿ ಅದ್ರೊಳಗೆ ಮಿಕ್ಸ್ ಮಾಡ್ಬೋದು. ಹಿಟ್ಟು, ದ್ವಿದಳ ಧಾನ್ಯಗಳ ಹಿಟ್ಟನ್ನ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಒಂದು 12-3 ದಿನ ಇಟ್ಬಿಟ್ರೆ ಅದು ಒಳ್ಳೆ ಫರ್ಟಿಲೈಜರ್ ಗೊಬ್ಬರ ಆಗುತ್ತೆ. ನಾವು ಹಾಕಕ್ಕಿಂತ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ಅದಕ್ಕೊಂದು ನಾಟಿ ಹಸು ಮೊಸರು ಸೇರಿಸ್ಬಿಟ್ಟು ಅದೊಂದು 24 ಗಂಟೆ ಆರಿಸ್ಬಿಟ್ಟು ಅದನ್ನ ತಗೊಂಡೋಗಿ ನಮ್ಮ ಗಿಡಗಳಿಗೆ ಹಾಕ್ಬಿಟ್ರೆ ಒಂದು 50 ಗ್ರಾಮ್ ಗಿಡ ಅಷ್ಟೇ ಸಾಕು ಒಂದು ಗಿಡಕ್ಕೆ. 50 ಗ್ರಾಮ್ ಒಂದು ಸರಿ ಅಂತ ಅಂದ್ರೆ 3 ಸರಿ ಗೊಬ್ಬರ ಕೊಡ್ಬೇಕು. ಅದೇ ರೀತಿಯ 150 ಗ್ರಾಮ್ ಗೊಬ್ಬರ ಕೊಟ್ರೆ ನೀವು ಯಾವುದೇ ರೀತಿ ಫರ್ಟಿಲೈಜರ್ ಬೆಳೆಸಿ ರಾಸಾಯನಿಕ ಗೊಬ್ಬರ ಬೆಳೆಸಿ ಬೆಳೀತೀರ ಅದಕ್ಕಿಂತ ಡೆವಲಪ್ಮೆಂಟ್ ಆಗಿ ಆರೋಗ್ಯಕರವಾಗಿ ನಮ್ಮ ಗಿಡ ಬರ್ತದೆ. ಅಂದ್ರೆ ಒಂದು ಬೆಳೆಯ ಅವಧಿಯಲ್ಲಿ ನೀವು ಕೊಡೋದು ಬರೀ 150 ಗ್ರಾಮ್ ಗೊಬ್ಬರ ಸರ್ ಒಂದು ಗಿಡ ಕೊಡೋದು. ಗಿಡ ಯಾವ್ದೇ ಆಗಿರ್ಲಿ, ಯಾವ್ದೇ ಗಿಡ ಆಗಿರ್ಲಿ, ಟೊಮೆಟೊ ಗಿಡ ಆಗಿರ್ಲಿ, ಮೆಣಸಿನ್ಕಾಯಿ ಗಿಡ ಆಗಿರ್ಲಿ, ಬದನೆಕಾಯಿ ಗಿಡ ಆಗಿರ್ಲಿ ಆ ಲೆಕ್ಕ. ಹೌದು. ಯಾವ್ದೇ ತಳಿ ಆಗಿರ್ಲಿ, ಯಾವ್ದೇ ಗಿಡ ಆಗಿರ್ಲಿ, ನಿಮ್ಮ ಲೆಕ್ಕಾಚಾರ ಇಷ್ಟು ಅಷ್ಟೇ ನಮ್ದು. ಒಂದ್ ಗಿಡಕ್ಕೆ ಸಾಕು ಸರ್ 150 ಗ್ರಾಮ್. ಈಗ ಒಂದ್ ಲೆಕ್ಕ ಹಾಕೊಳ್ಳಿ, 45 ದಿನ ಡೆವಲಪ್ಮೆಂಟ್ ಆಗೋದು. ಈಗ ನಮ್ಮ ಮಗು ಯಾವ ರೀತಿ 3 ವರ್ಷಕ್ಕೆ ಡೆವಲಪ್ಮೆಂಟ್ ಬರುತ್ತೆ ಮಗು ಸಾಕ್ತಿವಲ್ಲ, ಅದೇ ರೀತಿ ಒಂದು ನಾವು ಯಾವ್ದೇ ಗಿಡ ಆಗ್ಲಿ ತರಕಾರಿ ಗಿಡ ನಾವು ಮಾಡ್ತು ಅಂತ ಅಂದ್ರೆ 45 ದಿನದೊಳಗಡೆ ಡೆವಲಪ್ ಮಾಡ್ಕೋಬೇಕು ನಾವು ನೆಟ್ಟಿ. 45 ದಿನ ಡೆವಲಪ್ ಮಾಡಿ ಬಿಟ್ಬಿಟ್ರೆ ಅದು ಇನ್ನು 6 ತಿಂಗಳವರೆಗಂಟ ನಾವು ಅದು ನೋಡ್ಬೇಕಾಗಿಲ್ಲ. ಅದು ಏನಿಲ್ಲ, ಒಂದು ಸ್ಪ್ರೇ ಕೊಟ್ಕೊಂಡು ಕಾಯಿ ಕುಯ್ಯೋದಷ್ಟೇ. ಕಾಯಿ ಕುಯ್ಯೋಂಗಿಲ್ವಲ್ಲ, ನೀವು ಗಿಡದಲ್ಲೇ ಒಣಗಿಸ್ತೀರಾ? ಇಲ್ಲ, ಕಾಯಿ ಕುಯ್ಯ ಹಣ್ಣು ಆದ ತಕ್ಷಣ ಈಗ ಬದನೆಕಾಯಿ ಅಂದ್ರೆ ಹಣ್ಣು ಕುಯ್ಯೋದು. ಕೆಲವು ಹಣ್ಣು ಕುಯ್ಯೋದಿದೆ, ಕೆಲವು ಕಾಯಿ ಕುಯ್ಯೋದಿದೆ. ಕಾಯಿ ಕುಯ್ಯೋದು ಇದೆಯಾ? ಕಾಯಿ ಕುಯ್ಯೋದು ಇದೆ. ಯಾವ್ದ್ಯಾವ್ದು ಕಾಯಿ ಕುಯ್ಯೋಂಥದ್ದು? ಈಗ ಸೋರೆಕಾಯಿ ಬರುತ್ತಲ್ಲ, ಸೋರೆಕಾಯಿ ಬಲ್ತಿ ಸ್ವಲ್ಪ ಹಣ್ಣು ಮೆಟ್ತು ಅಂದ್ರೆ ಅದಕ್ಕೆ ಅದಕ್ಕೆ ಕೊದಾಕ್ಬೇಕು ಅದನ್ನ. ಅದನ್ನ ಪೂರ್ತಿ ಅಲ್ಲಿ ಒಣಗೋಗಂಟ ಬಿಡೋಂಗಿಲ್ಲ, ಒಣಗ್ತು ಅಂತಂದ್ರೆ ಹೋಯ್ತು ಅದು, ಜರ್ಮಿನೇಷನ್ ಹೋಯ್ತು ಅಂತ. ಈ ಒಂದು ಸೂಕ್ಷ್ಮಗಳನ್ನೆಲ್ಲ ನೀವು ಹೆಂಗ್ ತಿಳ್ಕೊಂಡ್ರಿ? ಇದ ಸೂಕ್ಷ್ಮಗಳಲ್ಲಿ ಯಾವ ಕಾಯಿ ಯಾವಾಗ ಕೇಳಬೇಕು ಅಂತ ಇದ್ರ ಬಗ್ಗೆ ನಮ್ಮ ಕೃಷ್ಣ ಪ್ರಸಾದ್ ಸರ್ ಒಂದು ಸ್ವಲ್ಪ ಮಾಹಿತಿ ಕೊಟ್ಟಿದ್ರು. ಆಮೇಲೆ ನಾವು ಅದನ್ನ ಮಾಡ್ಕೊಂಡು ಹೋಗ್ತಾ, ಈಗ ಅದು ಪೂರ್ತಿ ತಳ್ಳಾಗಿದ್ದು, ಪೂರ್ತಿ ಗಿಡದಲ್ಲೇ ಒಣಗೋಗಿದ್ದು, ಯಾವ ರೀತಿ ನಿಮ್ಮ ಅನುಭವ ಅದನ್ನ ಕಲಿಸ್ತಾ ಹೋಯ್ತು? ಕಲಿಸ್ತಾ ಹೋಯ್ತು ಅದನ್ನ. ಈಗ ತಳ್ಳಾಗಿ ಪೂರ್ತಿ ಒಣಗೋಯ್ತು ಭೂಮಿಲಿ, ಗಿಡದಲ್ಲೇ ಒಣಗೋಯ್ತು. ಆ ಬೀಜ ತಂದು ನಾವು ನೆಟ್ಟಾಗ ಎಷ್ಟು ಪರ್ಸೆಂಟ್ ಬರುತ್ತೆ, ಮತ್ತೆ ನಾವು ಅದನ್ನ ಬಲ್ತಿ ಚೆನ್ನಾಗಿ ಬಲ್ತಿ ಹಣ್ಣಾದಾಗ ಬಂದಾಗ ಎಷ್ಟು ಪರ್ಸೆಂಟ್ ಬರುತ್ತೆ ಜರ್ಮಿನೇಷನ್, ಇದ್ರ ಮುಖಾಂತರ ಎಲ್ಲಾನು ನಾವು ಅಂದ್ರೆ ನೀವು ಅದನ್ನೆಲ್ಲ ಒಂದ್ ಕಡೆ ದಾಖಲೆ ಮಾಡ್ತಾ ಹೋಗ್ಬೇಕು. ದಾಖಲೆ ಮಾಡ್ತಾ ಹೋಗ್ತಾ ಇರ್ಬೋದು. ಬರೀತೀರಾ ನೀವು ಅದನ್ನೆಲ್ಲ? ಬರಿತಾ ಇರ್ತೀನಿ ಸರ್, ಬರ್ದಿದ್ದೀನಿ ಎಲ್ಲ ಬರ್ದಿಟ್ಟಿದ್ದೀನಿ. ಬರ್ದಿಲ್ಲ ನೀವು, ಹಾಗಾಗಿ ನಿಮಗೆ ಆ ಒಂದು ಜ್ಞಾನ ಜಾಸ್ತಿ ಆಗ್ತಾ ಹೋಯ್ತು. ಹೌದು ಕಳಪ್ಪ ಅವರೇ, ಬಹಳ ಕುತೂಹಲಕರವಾಗಿದೆ ನೀವು ಹೇಳ್ತಿರುವಂತ ವಿಚಾರಗಳು. ಈಗ ಇದಿಷ್ಟು ತರಕಾರಿ ಬೆಳೆ ಬಗ್ಗೆ ಆಯ್ತು, ಇನ್ನು ರಾಗಿಯಲ್ಲೂ ಈ ರೀತಿಯ ಒಂದು ಪ್ರಯೋಗ ನೀವು ಮಾಡ್ತಾ ಇದ್ದೀರಿ? ಹೌದು ಸರ್. ಹೇಳಿ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸರ್. ಈಗ ರಾಗಿ ನಮ್ಮಲ್ಲಿ ಸುಮಾರು ನಮ್ಮ ಪ್ರಕಾರ ಒಂದು 80 ತಳಿ ರಾಗಿ ಇದೆ ನಮ್ಮ ನಾಟಿ ರಾಗಿ, ಹಿಂದೆ ಬೆಳೀತಿದ್ದಂತ ರಾಗಿಗಳು. ಅದರಲ್ಲಿ ಕರಿಕಡ್ಡಿ ರಾಗಿ ಒಂದು ಬರುತ್ತೆ, ಕರಿತೆನೆ ರಾಗಿ ಬರುತ್ತೆ, ಬೋಂಡಾ ರಾಗಿ ಬರುತ್ತೆ, ಮತ್ತೆ ಅನ್ನಪೂರ್ಣ ರಾಗಿ ಅಂತ ಬರುತ್ತೆ, ಮತ್ತೆ ಇಬ್ನಿ ರಾಗಿ ಅಂತ ಬರುತ್ತೆ, ಚಮ್ಮಣ್ ರಾಗಿ ಬರುತ್ತೆ, ಸುಮಾರು ಇದೆ, ಮತ್ತೆ ಜಂಡೆ ರಾಗಿ ಅಂತ. ಈ ರೀತಿ ಸುಮಾರು 80 ತಳಿ ರಾಗಿಗಳು ಬರ್ತಾ ಇರ್ತವೆ. ರಾಗಿಗಳು ಬರ್ತಾ ಇದ್ದಾಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಇಳುವರಿ ಬರಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದೇನು ಮಾಡ್ತಾರೆ ನಮ್ಮ ವಿಜ್ಞಾನಿಗಳು, ಅವರು ಇವರು ಎಲ್ಲ ಸೇರಿಕೊಂಡು ಈ ಇದು ಮಾಡಿ ಅದನ್ನು ಹೈಬ್ರಿಡ್ ತಳಿ ತರ್ತಾ ಇದ್ದಾರೆ. ಇವತ್ತು ನೋಡಿ, ಇವತ್ತು ಮಳೆಯ ಒಂದು ಪ್ರಕೃತಿಯಲ್ಲಿ ಪ್ರತಿಯೊಬ್ಬರದು ನಮ್ಮ ಊರಿನಲ್ಲೇ ನಮ್ಮ ಅಕ್ಕಪಕ್ಕ ಭೂಮಿಲೆ ಪೂರ್ತಿ ಎಲ್ಲ ಮಳೆಗೆಲ್ಲ ಪೂರ್ತಿ ಬಿದ್ದೋಯ್ತು. ಆದ್ರೆ ನಮ್ ರಾಗಿ ಇವತ್ತು ಒಂದು ಗಿಡನೂ ಸುದ ಬಗ್ಗಿ ಬೀಳಲಿಲ್ಲ. ನಾವು ಕರಿಕಡ್ಡಿ ರಾಗಿ ಹಾಕಿದ್ದು, ಒಂದ್ ಗಿಡನೂ ಸುದ ಬೀಳಲಿಲ್ಲ ನಮ್ದು. ಎಲ್ಲ ಪರಿಹಾರಕ್ಕೆ 6,000 ರೂಪಾಯಿ ಪರಿಹಾರ ಸರ್ಕಾರ ಕೊಡ್ತಾವ್ರೆ ಅಂತ ಹೋಯ್ತು. ನಾನು ಯಾರಿಗೂ ಯಾವ ಪರಿಹಾರಕ್ಕೆ ಹೋಗ್ಲಿಲ್ಲ. ನಾನು ನಂದು ಹಾನಿನೇ ಆಗಿಲ್ಲ, ನಾವ್ಯಾಕೆ ಹೋಗ್ಬೇಕು? ಅದು ತೊಂದರೆ ಆಗ್ಲೇ ಇಲ್ಲ, ತೊಂದರೆ ಆಗಿಲ್ಲ ನಮ್ ರಾಗಿಗೆ. ಇವತ್ತು ತೊಂದರೆ ಆಗಿಲ್ಲ, ಬಾರಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ. ಇಳುವರಿ ಎಷ್ಟು ಬರುತ್ತೆ ಹೋಗ್ಲಿ ಒಂದು ಸರ್? ಕರೆಕ್ಟ್ ಎಕರೆವಾರು ಗುಣಿ, ನಾವು ಗುಳಿ ರಾಗಿ ಪದ್ಧತಿ ಮಾಡಿದ್ರೆ ಒಂದ್ ಎಕರೆಗೆ 15-20 ಕ್ವಿಂಟಲ್ ರಾಗಿ ಬೆಳಿಬಹುದು ಗುಳಿ ಪದ್ಧತಿ ಮಾಡಿದ್ರೆ. ಅದೇ ನಾವು ಚಲಿಕೆ ಪದ್ಧತಿ ಮಾಡಿದ್ರೆ ಒಂದು 8-10 ಕ್ವಿಂಟಲ್ ರಾಗಿ ಬೆಳಿಬಹುದು. ನೀವು ಎರಡೂ ತರ ಮಾಡ್ತೀರಾ? ಎರಡೂ ತರ ಮಾಡ್ತೀನಿ ನಾನು. ಜಾಸ್ತಿ ನಮ್ಗೆ ಕೆಲಸ ಫ್ರೀ ಆದಾಗ ಗುಳಿ ಪದ್ಧತಿ ಮಾಡ್ಬಿಡ್ತೀವಿ, ಇಲ್ಲ ಗುಳಿ ಪದ್ಧತಿ ನಮ್ಗೆ ಕೆಲಸ ಜಾಸ್ತಿ ಆಯ್ತು ಅಂದಾಗ. ಗುಳಿ ಪದ್ಧತಿ ಅಂದ್ರೆ ನಾಟಿ ಮಾಡುವಂತದ್ದು ಸಿಂಗಲ್ ಪೈರ್ ನಾಟಿ ಮಾಡುವಂತದ್ದು. ಅದನ್ನ ನಾಟಿ ಮಾಡಿ ಅದನ್ನ ಒಂದೊಂದು, ಈಗ ಒಂದು ಎಕರೆಗೆ 1 kg ರಾಗಿ ಸಾಕು ಗುಳಿ ಪದ್ಧತಿ ಮಾಡಿದ್ರೆ. ಒಂದುವರೆ ಅಡಿ ಮೆಟ್ಕೊಂಡು ಹೋಯ್ತು ಸಿಂಗಲ್ ಪೈರ್ ನೆಟ್ಕೊಂಡು ಹೋಗಿ ಅದನ್ನ 15 ದಿನ, ಅದ್ ನೆಟ್ಟ 15 ದಿನಕ್ಕೆ ಅದನ್ನ ನಡನ ಮುರಿಬೇಕು, ತುಣಿಬೇಕು ಕಾಲಲ್ಲಿ ಹೋಗಿ. ಕಾಲಲ್ಲಿ ತುಣಿದು ಆ ನಂತರ ಅದಕ್ಕೆ ನಮ್ಮ ನಾಟಿ ಗೊಬ್ಬರ ಇದೆಯಲ್ಲ, ಗೊಬ್ಬರನ ಒಂದೊಂದು ಇಡೀ ಗೊಬ್ಬರನ ಅದ್ರ ಬೊಡ್ಡೆ ಕೊಟ್ಟು ನೀರು ಕೊಟ್ರೆ ಒಂದು ಕಂದಲ್ಲಿ 15-20 ಕಂದು ಬರುತ್ತೆ. ಆವಾಗ ಅದೊಂದು 15-20 ಕ್ವಿಂಟಲ್ ರಾಗಿ ಬರುತ್ತೆ. ಅದರಲ್ಲಿ ಆ ತರ ಬೆಳೆದಿದ್ದೀರಿ? ಆ ತರನು ಬೆಳೆದಿದ್ದೀವಿ. ಮತ್ತೆ ಚಿಲ್ಕೆ, ಈಗ ನಾನು ಚಿಲ್ಕೆ ಪದ್ಧತಿ ಮಾಡಿದ್ದೆ ಈ ಸಲ, ಒಂದು ಇಷ್ಟು 3 ಅಡಿ ಬರ್ತು, 3-4 ಅಡಿ ಬಂದಿತ್ತು, ಎಲ್ಲ ನಮ್ದು ಬೀಳಲಿಲ್ಲ. ಯಾಕೆಂದ್ರೆ ಗೊಬ್ಬರ ಕೊಟ್ಟು ಯಾವ ರಸ ತಗೊಂಡು ರಾಸಾಯನಿಕ ಗೊಬ್ಬರ ಕೊಟ್ಟು ಅದರಲ್ಲಿ ಕಡ್ಡಿರಿ ಶಕ್ತಿ ಇಲ್ಲದೇ ಎಲ್ಲ ಕೆಳಗೆ ಮಳೆಗೆ ಬಿದ್ದೋಯ್ತು. ಆದರೆ ನಾವು ಯಾವುದು ಕೊಡಲಿಲ್ವಲ್ಲ, ನಾವು ಕೊಟ್ಟಿದ್ದು ಕೊಟ್ಟಿಗೆ ಗೊಬ್ಬರ ಬಲಿಷ್ಠವಾಗಿ ಬೆಳೀತು, ಬಲಿಷ್ಠವಾಗಿ ನಿಂತ್ಕೋತು. ಇದು ಎಲ್ಲ ನೀವು ಬಿತ್ತನೆಗೆ? ಹೌದು, ಬಿತ್ತನೆಗೆ ಕೊಡ್ತಾ ಇರೋದು. ಇದನ್ನು ಸ್ವಂತ ಉಪಯೋಗಕ್ಕೆ ಏನು ಮಾಡ್ತೀರಿ? ಅದು ಸ್ವಂತ ನಮ್ಗೆ ಉಪಯೋಗಕ್ಕೆ ಅಲ್ಲೇ ಮಾಡ್ಕೋತಿದ್ದೀವಲ್ಲ, ಇಟ್ಕೋತೀವಲ್ಲ, ನಮ್ಗೆ ಎಷ್ಟು ಬೇಕೋ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀವಿ, ಇಟ್ಕೊಂಡಿರ್ತೀವಿ, ಮಿಕ್ಕಿದ ಕೊಟ್ಟಿದ್ದೀವಿ, ಕೊಟ್ಬಿಡ್ತೀವಿ. ಈಗ ತರಕಾರಿ ಆದರೂ ಅಷ್ಟೇ, ಈಗ ತರಕಾರಿಗಳು ಮಾಮೂಲಿ, ಈಗ ತರಕಾರಿ ಬೀಜ ಈಗ ನಾವು ಬದನೆಕಾಯಿ ಬಿಟ್ಟಿವಿ ಅಂತ ಅಂದ್ಬಿಟ್ಟು ಬದನೆಕಾಯಿನೇ ನಾವು ಪೂರ್ತಿ ಬೀಜಕ್ಕೆ ಬಿಡೋಕ್ಕಾಗಲ್ಲ. ಅದರಲ್ಲಿ ಎರಡು ಕಾಯಿ, ಒಂದು ಮೊದಲನೇದು ಬದನೆಕಾಯಿ ಬಿಡೋಂಗಿಲ್ಲ ಬೀಜಕ್ಕೆ. ಯಾವುದೇ ಪದಾರ್ಥನ ಬೀಜಕ್ಕೆ ಏನೇನು ನಾವು ತರಕಾರಿ ಬಿಡ್ತೀನಿ ಅಂತ ಅಂದ್ರೆ ತರಕಾರಿಲಿ ಮೊದಲನೇದು ಮೈನರು, ಮೊದಲನೇ ಬಂದ ಕಾಯಿ ಮೈನರು, ಅದನ್ನ ತಗೊಳಂಗಿಲ್ಲ ಬೀಜಕ್ಕೆ. ಸರಿ, ಮತ್ತೆ ಎರಡನೇಯಿಂದ 5ನೇ ಕುಯಿಲು ಕಾಯಿ ಗಂಟ ಬಿಟ್ಕೋಬೇಕು. ಮೊದಲನೇ ಕುಯಿಲು ಎಷ್ಟು ಬರುತ್ತೆ ಅಷ್ಟು ಎಲ್ಲ ಮೈನರ್ ಅಂತ. ಮೈನರೇ ಅದು, ಅದನ್ನ ತಗೊಳಂಗಿಲ್ಲ. ಗಿಡದಲ್ಲಿ ಒಂದಿರ್ಲಿ ಎರಡಿರ್ಲಿ ಎಲ್ಲ ಮೈನರ್ ಅದು, ಅದನ್ನ ಬೀಜ ತಗೋಬಾರ್ದು ನಾವು. ನಾವು ಎರಡನೇ ಏನ್ ಕಾಯಿ ಬರುತ್ತೆ ಅದರಿಂದ 5ನೇ ಕಾಯಿ ಗಂಟ ಬೀಜ ಬಿಟ್ಕೋಬೇಕು, ಆ ನಂತರ ತೆಗೆದು ಬಿಡ್ಬೇಕು. ಆ ನಂತರ ಬೇಕಾದ್ರೆ ತರಕಾರಿಯಾಗಿ ಬಳಕೆ ಮಾಡ್ಕೋಬಹುದು. ಬೀಜಕ್ಕೆ ಅಂತ ನೀವು ಅದನ್ನ ಆಯ್ಕೆ ಮಾಡ್ಕೊಳ್ಳಲ್ಲ, ಅದನ್ನ. ಇನ್ನು ಸಿರಿಧಾನ್ಯಗಳು, ನೀವು ಊದಲು, ಕೊರಲೆ, ಸಜ್ಜೆ, ನವಣೆ ಆರ್ಕ ಐದನ್ನು ಸಹ ಐದನ್ನು ಅರ್ಧ ಎಕರೆ ಸಾಲ ಪದ್ಧತಿ ಮಾಡಿದ್ರೆ ಸಾಕದು, ಅದು ಸಹ ಬೀಜ ಉತ್ಪಾದನೆ ಮಾಡ್ತಾ ಇವಿ ಅದನ್ನು. ಈಗ ಸಾಲ ಪದ್ಧತಿಗೆ ಒಂದು ಅರ್ಧ ಎಕರೆಗೆ ಒಂದು ವರೆಗೆ ಎರಡಡಿ ಸಾಲ ಮಾಡು, ಒಂದು ಊದ್ಲು ಹಾಕ್ಬೋದು, ಒಂದು ಸಾಲು ಊದ್ಲು, ಒಂದು ಸಾಲು ನವಣೆ, ಒಂದು ಸಾಲು ಸಜ್ಜೆ, ಒಂದು ಸಾಲು ಹಾಕ, ಈ ರೀತಿ ಮಾಡ್ಕೊಂಡು ಹೋಗ್ತೀವಿ. ಅದ ಮಧ್ಯೆ ಒಂದೊಂದು ಸಾಲ ದ್ವಿದಳ ಧಾನ್ಯ ಹಾಕೋತೀವಿ. ಕಳಪ್ಪ ಅವರೇ, ಬಹಳ ಕುತೂಹಲಕರವಾಗಿದೆ ನಿಮ್ಮ ಒಂದು ಕೃಷಿಯ ಬದುಕು. ಈ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾವು ನಾಳಿನ ಕಾರ್ಯಕ್ರಮದಲ್ಲೂ ಸಹ ನಮ್ಮ ರೈತ ಬಾಂಧವರೊಂದಿಗೆ ನಾವು ಹಂಚಿಕೊಳ್ಳೋಣ. ಇದುವರೆಗೆ ಕೃಷಿ ಬೀಜೋತ್ಪಾದನೆಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಪಿರಿಯಾಪಟ್ಟಣ ತಾಲೂಕು ರಾಬಂದೂರು ಹೋಬಳಿ ಹಿಟ್ನೆ ಹೆಬ್ಬಾಗಿಲು ಗ್ರಾಮದ ಕೃಷಿಕ ಕಾಳಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ಈ ಮಾತುಕತೆಯ ಮುಂದುವರೆದ ಭಾಗ ನಮ್ಮ ನಾಡಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸುವಿರಿ. ಉದ್ಯೋಗವಾಣಿ. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267ಕ್ಕೆ ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಸಿ ಅಶ್ವಥ್ ಮತ್ತು ಸಂಗಡಿಗರು ಹಾಡಿರುವ ಜನಪದ ಗೀತೆಗಳನ್ನು. ನಂದನವನಕ ಕೋಳಿ ಕೂಗಿ ತಕ್ಕ ನಂದನವನಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಬೆಳ್ಳಗಾಗಿ ಬೆಳ್ಳಿಯ ಚುಕ್ಕಿ ಉದಯಾದ ಬಳ್ಳಿಕ ಕೋಳಿ ಕೂಗಿ ತಕ್ಕ ನಂದನವನಕ ಕೋಳಿ ಕೂಗಿ ತಕ್ಕ ನಂದನವನಕ ಮಂದ ಗಮನೆ ಯಾರೆತ್ತು ಹೊರಟಾರು ಬೀಸಾಕ ಓಂ ನಮ ಶಿವ ಎಂದು ಹಾಡು ಹೇಳಾಕ ಮಂದ ಗಮನೆಯಾರೆದ್ದು ಹೊರಟಾರು ಬೀಸಾಕ ಓಂ ನಮ ಶಿವ ಎಂದು ಹಾಡು ಹೇಳಾಕ ಮರಿಬಾರದಂತ ಶಬ್ದ ಮೂರು ಲೋಕಾಕ ಕೋಳಿ ಕೂಗಿ ತಕ್ಕ ನಂದನವನಕ ಕೋಳಿ ಕೂಗಿ ತಕ್ಕ ನಂದನವನಕ ಸಮ ಸಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯ್ವನ್ ಜಗಿಸಾರೇಳದ ಸಮ ಸಮ ಎರಡು ಪರಡಿ ಕಲ್ಲು ಸಮತೂಕ ನಡು ಮಧ್ಯದಲ್ಲಿ ಹಾಯ್ವನ್ ಜಗಿಸಾರೇಳದ ಕಂಠಸ್ಥಾನ ಕಲಿಂಗ ಮುತ್ತು ಓಲಾಡಲ ಬಾಲಕ ಕೋಳಿ ಕೂಗಿ ತಕ್ಕ ನಂದನವನಕ ಕೋಳಿ ಕೂಗಿ ತಕ್ಕ ನಂದನವನಕ

ಪ್ರಾಣ ಪಕ್ಷಿ ಹಾರೋ ತನ್ನ ಕಾ ನಿನ್ನಾಸೆ ಪ್ರಾಣ